ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ, ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬಾರಿಯಂಡ ಪಿ ಸಂಜನ್ ಅವರೊಂದಿಗೆ ಮಾತುಕತೆಯನ್ನು ಕೇಳುತ್ತೀರಿ. ನಂತರ ಕೃಷಿ ಮಾಹಿತಿ. ಮೊದಲಿಗೆ ಮಡಿಕೇರಿ ತಾಲೂಕು ಬಾಡಗದ ಬಾರಿಯಂಡ ಪಿ ಸಂಜನ್ ಅವರೊಂದಿಗೆ ಮಾತುಕತೆ. ಬಾರಿಯಂಡ ಸಂಜನ್ ಪೊನ್ನಪ್ಪ ಅವರ ಕಾಫಿ ಕೃಷಿಯ ಅನುಭವಗಳನ್ನು ಈ ಹಿಂದೆ ನಾವು ಪ್ರಸಾರ ಮಾಡಿದ್ವಿ. ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ವಿಶಾಲವಾದ ಪ್ರದೇಶದಲ್ಲಿ ಕಾಫಿಯನ್ನು ಬೆಳೀತಿದ್ದಾರೆ, ಹಾಗೆಗಳನ್ನು ಸಾಕ್ಕೊಂಡು ಬಂದಿದ್ದಾರೆ. 20-30 ಹಸುಗಳು ಎಮ್ಮೆಗಳು ಇವರಲ್ಲಿ ಈ ಜಾನುವಾರುಗಳನ್ನು ಸಾಕ್ಕೊಂತ ಬಂದಿದ್ದಾರೆ, ಕೈಬಿಟ್ಟಿಲ್ಲ. ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಇವು ಸ್ಥಾಪನೆ ಮಾಡಿಕೊಂಡ್ರು. ಆಗ ಮಾಡಿದ ಗೋಬರ್ ಅನಿಲ ಘಟಕ ಈಗಲೂ ಸುಸ್ಥಿತಿಯಲ್ಲಿದೆ. ಕೊಡಗು ಜಿಲ್ಲೆಯಲ್ಲೂ ಕೆಲವಾರು ಜನ ಗೋಬರ್ ಅನಿಲ ಘಟಕಗಳನ್ನು ಇಟ್ಕೊಂಡು ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ತಂದೆ ಮಾಡಿಸಿದ್ದ ಅಥವಾ ನೀವು ಕೃಷಿಗೆ ಬಂದಾಗ ಶುರು ಮಾಡಿದ್ದ? ಇಲ್ಲ ಸರ್, 1987. ಆಗ ನಿಮಗೆ ಎಷ್ಟು ಪ್ರಾಯ ಇತ್ತು? ನನಗೆ 18-19 ವರ್ಷ. ಅಂದರೆ ಚೆನ್ನಾಗಿ ಅದರ ಬಗ್ಗೆ ಗೊತ್ತಾಗಿದೆ. ಆಗ ಎಷ್ಟು ವೆಚ್ಚ ಆಗಿತ್ತು? ಏನಾದರೂ ಸಹಾಯಧನ ಸಿಕ್ಕಿತ್ತ? ಹೇಗೆ ಆಗ ಸಿಕ್ಕಿದೆ ಸರ್ಕಾರದಿಂದ. ಅಲ್ಲಿಂದ ಇಲ್ಲಿಯವರೆಗೂ ಎಷ್ಟು ವರ್ಷ ಆಯ್ತು ನೋಡಿ, 87 ಅಂತ. ಚೆನ್ನಾಗಿರ್ಲಿಕ್ಕೇನು ಕಾರಣ ಅಂತ ಹೇಳ್ತೀರಿ? ಹೇಗೆ ಅದನ್ನ ಕೆಡದಂತೆ ಅಥವಾ ಏನಾದರೂ ವ್ಯತ್ಯಾಸ ಆಗದಂತೆ ನೋಡ್ಕೊಂತ ಬಂದಿದ್ರಿ? ಏನು ಕೆಲಸಗಳನ್ನ ಮಾಡಿದಿರಿ ಸರ್? ಅದು ಹೇಳೋದಾದ್ರೆ HDPE ಕಾರ್ಯನಿರ್ವಹಿಸ್ತಿದೆ. ಈ ಫೈಬರ್ ಡ್ರಮ್ಗೂ HDPE ಡ್ರಮ್ಗೂ ಏನು ವ್ಯತ್ಯಾಸ ಕಾಣುತ್ತೆ? ಇದು ನನ್ನ ಪ್ರಕಾರ ಉತ್ತಮ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಎಲ್ಲಿ ತರಿಸ್ಕೊಂಡ್ರೆ ಡ್ರಮ್ನ? HDPE ಡ್ರಮ್ ಅನ್ನ ನೀವು ನೋಡಿದಿರಾ? ಕೊಡಗಿನಲ್ಲಿ ಯಾವುದು ಇರೋದು ನನಗೆ ತಿಳುವಳಿಕೆ ಇಲ್ಲ. ಅದೇ ಬಹಳ ಅಪರೂಪ. ಏನಿದ್ರು ಕಬ್ಬಿಣದ ಡ್ರಮ್ಗಳು ಅಥವಾ ಫೈಬರ್ ಡ್ರಮ್ಗಳನ್ನ ಮಾಡಿಸ್ಕೊಂಡು ಆಮೇಲೆ ಕಬ್ಬಿಣದ ಡ್ರಮ್ ತೂತ್ ಬಿತ್ತು ಹಾಳಾಯ್ತು ಅಂತ ಅನ್ಕೊಂಡು ಎಷ್ಟೋ ಜನ ಹಾಗೆ ಬಿಟ್ಟಿದ್ದಾರೆ, ಬಳಕೆನೂ ಮಾಡ್ತಾ ಇಲ್ಲ. ಇನ್ನು ಫೈಬರ್ ಡ್ರಮ್ ಅನ್ನ ಕಾಪಾಡಿ ಇಟ್ಕೊಂಡು ಬಂದಿರೋರು ಇದಾರೆ, ಅಲ್ಲಿನೂ ವ್ಯತ್ಯಾಸಗಳಾಗಿದ್ದಾವೆ. ಒಳ್ಳೆ ರಕ್ಷಣೆ ಕೊಟ್ಟಿದ್ರಿ, ಯಾಕಾಗಿ ಹಾಕಿದ್ರಿ? ಏನು ಕಾರಣ ಈ ಶೀಟ್ ಹಾಕ್ಲಿಕ್ಕೆ? ಯಾಕೆಂದ್ರೆ ಮಳೆಗಾಲದಲ್ಲಿ ಮಳೆ ನೀರು ಡೈರೆಕ್ಟ್ ಆಗಿ ಅದರ ಮೇಲೆ ಬೀಳೋದ್ರಿಂದ ಡ್ರಮ್ ಕೆಳಗೆ ಟ್ಯಾಂಕ್ ಫ್ಲಡ್ ಆಯ್ತದೆ. ಇವನ್ನು ಶೀಟ್ ಹಾಕಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದೇವೆ. ಅಂದ್ರೆ 87 ಅನಿಲ ಘಟಕವನ್ನ ಮಾಡ್ಕೊಂಡ್ರಿ, ಡ್ರಮ್ ಅನ್ನ ಕುಂದ್ರಿಸಿದ್ರಿ, ಯಾವಾಗ ಶೀಟ್ ಅನ್ನ ಹಾಕೊಂಡ್ರಿ? ಸುಮಾರು 1-10 ವರ್ಷ ಕಳೆದು ಶೀಟ್ ಹಾಕಿದ್ದೇವೆ ಸರ್. ಅಲ್ಲಿವರೆಗೂ ಚೆನ್ನಾಗಿ ನಡೀತಾ ಮೇಲೆ ಶೀಟ್ ಹಾಕಿರೋದ್ರಿಂದ ಅನುಕೂಲ ಅನಿಸುತ್ತ ಅಥವಾ ಮಳೆಗಾಲಕ್ಕೆ ಮಾತ್ರ ಪ್ರಯೋಜನ ಅಂತ ಹೇಳ್ತೀರಾ? ಆಕ್ಚುಲಿ ಮಾಡಿದ್ರು ಅದೇ ಮಾಡಿದ್ರೆ ಸ್ವಲ್ಪ ಹೀಟ್ ಫಾರ್ಮೇಶನ್ ಆಗುವಾಗ ಸ್ವಲ್ಪ ಅನಿಲ ಜಾಸ್ತಿ ಉತ್ಪತ್ತಿ ಆಯ್ತದೆ. ಒಟ್ಟು ಮೇಲೆ ಶೀಟ್ ಹಾಕಿದ್ದು ಅನುಕೂಲ ಆಗಿದೆ ಅಲ್ವಾ? ಅನುಕೂಲ ಆಗಿದೆ ಸರ್. ವಿಶೇಷವಾಗಿ ಅತಿ ಮಳೆ ಬೀಳುವ ನೆರವಾಗಿದೆ. ಉಳಿದಂತೆ ಸಗಣಿ ಕದ್ದಡಿ ಕೆಲಸ ಮಾಡಲಿಕ್ಕೂ ಅನುಕೂಲ ಆಗಿದೆ. ಇನ್ನು ಬೇರೆ ಬೇರೆ ರೀತಿ ನಾವು ಆಲೋಚನೆ ಮಾಡಿದ್ರೆ ಸಣ್ಣ ಪುಟ್ಟ ಪ್ರಯೋಜನಗಳು ಇದ್ದೇ ಇದಾವೆ. ಹೇಳ್ತಾರೆ ಬಿರುಕ್ ಬಿಡ್ತು, ಗ್ಯಾಸ್ ಬರೋದಿಲ್ಲ, ಏನೇನೋ ಸಮಸ್ಯೆ ಅಂತ ಅನ್ಕೊಂಡು ತೆಗೆದು ಒಳಗೆ ಸಗಣಿನೆಲ್ಲ ಕ್ಲೀನ್ ಮಾಡ್ಬೇಕು ಸರ್. ಇಲ್ದಿದ್ರೆ ಮಣ್ಣು ಸೇರ್ಕೊಳ್ತದೆ, ಹಾಗಾಗಿ ಒಳಗೆ ಕಬ್ಬಿಣದ ರಾಡ್ಸ್ ಇದೆ, ಅದನ್ನ ತೆಗೆದು ಹೊಸದಾಕಿ ಇದ್ ಮಾಡ್ಬೇಕು. ಅಂದ್ರೆ 10 ವರ್ಷಕ್ಕೊಂದ್ಸಾರಿ ಪೂರ್ಣ ಎತ್ತಿ ನೀರು ಸಗಣಿಯಾಗಿ ಮಿಕ್ಸ್ ಮಾಡಿ ಬಿಡಬೇಕು. ಅದು ಸ್ವಲ್ಪ ಟೈಮ್ ತಗೊಳ್ತದೆ ಅದು. ಆದ್ರೂ ನೀವು ಅದನ್ನ ನಿರ್ವಹಣೆ ಮಾಡ್ಕೊಂಡು ಉಪಯೋಗ ಮಾಡ್ಕೊಂತ ಬಂದಿದ್ರಿ. ಅಂದ್ರೆ ಇದರರ್ಥ ನಿಮಗೆ ಅದ್ರ ಬಗ್ಗೆ ಒಲವಿದೆ, ಅದನ್ನ ಬಳಕೆ ಅನ್ಕೊಂಡು ಬದಿಗೆ ಸರಿಸಿ ಹಾಗೆ ಬಿಟ್ಬಿಡ್ತಾರೆ. ಎರಡನೇದು ನಿಮ್ಮ ಮನೆಯವರ ಆಸಕ್ತಿನೂ ಕಾರಣ ಆಗಿರ್ಬೋದು, ಏನಂತೀರಿ? ನಿಜ ಸರ್, ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಗೋಬರ್ ಗ್ಯಾಸ್ ಅಲ್ಲಿ ಅಡಿಗೆ ಮಾಡುವಂತಂದ್ರೆ ಅವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ಸ್ವಲ್ಪ ಲೇಟ್ ಆಯ್ತದೆ ಅಂತೂ ಅವರು ಹೊಂದ್ಕೊಂಡು ಮಾಡ್ತಾ ಇದ್ದಾರೆ. ಬಿಡಿ, ಏನು ಮಾಡಿದ್ರು ಪ್ರಯೋಜನ ಇಲ್ಲ, ಅವರು ಬಳಸೋದಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ರೆ. ಅವರು ಈ ನಿಟ್ಟಿನಲ್ಲಿ ಭಾಗಿಯಾಗಿರೋದ್ರಿಂದ ಅದು ಮುಂದುವರಿತಾ ಇದೆ. ಈಗ ಒಳ್ಳೆ ಗ್ಯಾಸ್ ಪ್ರತಿದಿನನೂ ಬರುತ್ತೆ ಅಥವಾ ಮಳೆಗಾಲದಲ್ಲಿ ಆಯ್ತದೆ? ಮುಂಚೆ ಆದ್ರೆ ನಮ್ಮ ಫ್ಯಾಮಿಲಿಯಲ್ಲಿ 8-10 ಜನರು ಇರ್ತಿದ್ರು, ಆಗ ದೊಡ್ಡ ಅಡಿಗೆ ಆಯ್ತಿತ್ತು. ನೋಡ್ಲಿಕ್ಕೆ 3, ಆಮೇಲೆ ಕೆಲಸದವ್ರು ಇರ್ತಾರೆ, ಇನ್ಯಾರು ಅತಿಥಿಗಳು ಬರ್ತಾರೆ, 3 ಲೆಕ್ಕ. ಆದ ಘಟಕದಿಂದ ಸೆಕ್ಕೆ ಸಿಗುತ್ತೆ, ಪ್ರತಿದಿನನೂ ಬಂದೇ ಬರುತ್ತೆ ಅಲ್ವಾ? ಬರ್ತದೆ ಸರ್. ಈಗ ದಿನಕ್ಕೊಂದ್ಸಾರಿ ಸಗಣಿ ಬೆಳಿಗ್ಗೆ ಕೆಲಸದವರು 8 ಗಂಟೆ ಬಂದು ಕುಟ್ಟಿಗೆಯನ್ನು ಸ್ವಚ್ಛ ಮಾಡಿ ಸಗಣಿಯನ್ನು ಕಲಸಿ ಒಯ್ತಾರೆ ಸರ್. ಕೆಲವೊಬ್ರು ಗಂಜಲವನ್ನ ಸಗಣಿ ಜೊತೆಗೆ ಸೇರಿಸಿ ಗೋಬರ ನೆಲ ಘಟಕಕ್ಕೆ ಬಿಡ್ತಾರೆ, ಒಳ್ಳೆ ಗ್ಯಾಸ್ ಬರುತ್ತೆ ಅನ್ನೋ ತರ ಹೇಳುತ್ತಿದೆ. ನೀವು ಹೀಗೂ ಮಾಡೋದಿದೆಯಾ? ಅದನ್ನ ಒಂಡಕ್ಕೆ ಬಿಟ್ಟು ಅಲ್ಲಿ ನಾವು ಸೊಪ್ಪು ಹಾಕಿ ಸಂಸ್ಕರಣೆ ಮಾಡ್ತೀವಿ. ಗೋಬರ ನೆಲ ಘಟಕದಿಂದ ಬಗ್ಗಡ ಹೋಗೋದು ಒಂದ್ ಕಡೆಗೆ ಹೋಗಿ ಅಲ್ಲಿ ಗೊಬ್ಬರ ಆಗ್ತದೆ, ಒಳ್ಳೆ ಗ್ಯಾಸ್ ಬರುತ್ತೆ ಅನ್ನೋ ತರ ಹೇಳೋದಿದೆ. ಬರೀ ಸಗಣಿಯನ್ನು ಮಾತ್ರ ಕೊಡ್ತೀರಾ? ಹೇಗೆ? ಗೋಮೂತ್ರ ಎಲ್ಲಾ ಮಿಕ್ಸ್ ಮಾಡಿ ನಾವು ಕಲಿಸ್ತಾ ಇದ್ದೇವೆ. ಕೆಲವೊಂದ್ಸಾರಿ ಬರೀ ಸಗಣಿಯನ್ನು ಹಾಕಿ ನೋಡಿ, ಆಮೇಲೆ ಇನ್ನೊಂದ್ಸಾರಿ ಸಗಣಿ ಗಂಜಲವನ್ನು ಸೇರಿಸಿ ನೋಡಿ ಏನಾದರೂ ಗಮನಿಸಿದ್ರೆ ಗ್ಯಾಸ್ ಬರೋ ಒಂದು ವಿಚಾರದಲ್ಲಿ? ಯಾಕೆಂತಂದ್ರೆ ನಮ್ಮ ಕುಟ್ಟಿಗೆಯಿಂದ ಡೈರೆಕ್ಟ್ ಅದನ್ನ ಡೈವರ್ಟ್ ಮಾಡ್ತೇವೆ. ಒಳ್ಳೇದು. ಹಾಗಾಗಿ ನೀವು ಸಗಣಿಯನ್ನ ಗಂಜಲವನ್ನು ಹೊತ್ಕೊಂಡು ಹೋಗಿ ಅಲ್ಲಿಗೆ ಹಾಕಿ ಹಾಕಿ ಏನು ಕದ್ದಡಿ ಕೊಡ್ತೀರಾ ಅಥವಾ ಇಲ್ಲೇ ಎಲ್ಲದೂ ಸೇರಿಸಿ ಹೋಗೋ ತರ ಮಾಡಿದಿರಾ? ಇಲ್ಲೇ ಕುಟ್ಟಿಗೆ ಒಳಗೆ ಮಾಡಿದ್ದೇವೆ ಪೈಪ್ ಲೈನ್. ಅಂತ ಸಮಸ್ಯೆ ಇಲ್ಲ, ಚೆನ್ನಾಗಿ ನಿಮ್ಗೆ ಪ್ರಯೋಜನಕ್ಕೆ ಬಂದಿದೆ. ಗೋಬರ ನಿಲ ಘಟಕದಿಂದ ಹೊರಗಡೆ ಬರೋ ಬಗ್ಗಡ ಇದೆಯಲ್ಲ, ಅದ್ರ ಬಗ್ಗೆ ಕೆಲವರು ಮಾತಾಡೋದಿದೆ. ಅದು ಸತ್ವ ಕಡಿಮೆ ಆಗುತ್ತಾ, ಬೆಳೆಗಳಿಗೆ ಹಾಕ್ಲಿಕ್ಕೆ ಸಗಣಿ ಗೊಬ್ಬರಕ್ಕಿಂತ ಇದು ಇನ್ನೂ ಉಪಯುಕ್ತ ಅನ್ನೋ ತರ ಮಾತಾಡೋದಿದೆ. ಅಧಿಕೃತವಾಗಿ ಅದು ಹಾಕ್ಲಿ ಗೊಬ್ಬರ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ, ನಿಮ್ಮ ವಿಚಾರ ಏನು? ಖಂಡಿತವಾಗಿಯೂ ನನ್ನ ತಿಳುವಳಿಕೆ ಪ್ರಕಾರ ಒಂದು ಸಂಯೋಜನೆಯಿಂದ ಹೊರಗಡೆ ಬರುವ ಪದಾರ್ಥ ಇನ್ನಷ್ಟು ಸಮೃದ್ಧಿ ಆಗುತ್ತೆ. ಅಲ್ಲಿ ಗ್ಯಾಸ್ ಬಂದು ಸತ್ವ ಕಡಿಮೆ ಮಾಡ್ಕೊಂಡ್ಬಿಡುತ್ತೆ ಅನ್ನೋದು ತಪ್ಪೆ. ಕೆಲವೊಬ್ರು ಮಾತಾಡೋದಿದೆ ಸಗಣಿಯಿಂದಲೇ ಅದು ಸುಳ್ಳು ಅಂತ ನನಗೆ ಆಯ್ತದೆ, ಯಾಕೆಂದ್ರೆ ಟಾಕ್ಸಿನ್ಸ್ ಎಲ್ಲ ಹೋಗಿ ನಮಗೆ ಸಾವಯವ ಗೊಬ್ಬರ ಮಾಡ್ಕೊಂತೀರಿ ಅಥವಾ ಅದನ್ನ ಎತ್ತಿ ಇನ್ನೊಂದ್ ಕಡೆಗೆ ಹಾಕಿ ಗೊಬ್ಬರ ಮಾಡ್ಕೊಂತೀರಿ, ಹೇಗೆ? ಅದಕ್ಕೆ ನಾವು ಆಳುಗಳನ್ನ ಬಿಟ್ಟು ಕಸ ಕಡ್ಡಿ ಎಲ್ಲ ತಂದು ಒಂಡಕ್ಕಾಕಿ 6 ತಿಂಗಳಿಗೆ ಅದು ಗೊಬ್ಬರ ಆಯ್ತದೆ ಸರ್. ಮತ್ತೆ ತೆಗೆದು ಹೊರಗಾಕಿ ಒಣಗಿದ್ಮೇಲೆ ಕಾಫಿ ಗಿಡಕ್ಕೆ ಉಪಯೋಗ ಮಾಡ್ತೇವೆ. ಈಗ ಒಂದು ಹೊಂಡ ತರ ಮಾಡಿದಿರಲ್ಲ ಬಗ್ಗಡ ಹೋಗ್ಲಿಕ್ಕೆ, ಮಳೆಗಾಲದಲ್ಲಿ ಅತಿಯಾಗಿ ಮಳೆ ನೀರು ಬಂದು ಅಥವಾ ಕೊಟ್ಟಿಗೆ ಹೊರಗೆ ವೇಸ್ಟ್ ಆಯ್ತದೆ ಸರ್, ಅದನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇಲ್ಲಿ ಮಳೆಗಾಲದಲ್ಲಿ ತುಂಬಾ ಮಳೆ ಹೊಡೆಯೋದ್ರಿಂದ ನೀವು ಮಾಡ್ಕೊಂಡಿದ್ದೀರಲ್ಲ ಆ ತರ ಹೊಂಡಕ್ಕೆ ಎರೆಹುಳುಗಳನ್ನು ಬಿಡೋದಿದೆ, ಇನ್ನಷ್ಟು ಚೆನ್ನಾಗಿ ಪರಿವರ್ತನೆ ಆಗುತ್ತೆ. ಪ್ರಯತ್ನ ಏನ್ ಮಾಡ್ಲಿಲ್ಲ ಸರ್, ಅದ್ರೊಳಗೆ ಹೊರಗಿಂದ ಬಂದು ಎರೆಹುಳ ಸೇರ್ಕೊಂಡು ಅದು ಮಲ್ಟಿಪ್ಲೈ ಆಗಿ ಬೇಕಾದಷ್ಟು ಇನ್ನಷ್ಟು ಒಳ್ಳೆ ರೂಪ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ತಾವ್ ಹೇಳಿದ್ರೆ ಒಂದು 5-6 ತಿಂಗಳ ಕಾಲ ಅಲ್ಲಿರುತ್ತೆ, ಆಮೇಲೆ ತೆಗೆದುಕೊಂಡು ಹೋಗಿ ಎಲ್ಲಿ ಹಾಕ್ತೀರಿ, ಮತ್ತೆ ತೋಟಕ್ಕೆ ಹಾಕುವಾಗ ಹೇಗೆ ಅದನ್ನ ಉಪಯೋಗಿಸ್ಕೊಳ್ತೀರಿ? ಅದು ಗುಂಡಿ ಫುಲ್ ಆದ್ಮೇಲೆ ನಾವು ಅದನ್ನ ವರ್ಷಕ್ಕೊಂದ್ಸಲ ಅದನ್ನ ತೆಗೆದು ಯಂತ್ರದ ಮುಖಾಂತರ ಹೊರಗಾಕಿ ತಗೊಂಡೋಗಿ ಬಾಣೆ ಜಾಗದಲ್ಲಿ ಓಪನ್ ಆಗಿ ನಾವು ಅದನ್ನ ಸುರಿತೇವೆ ಸರ್. 20-25 ದಿವಸ ಆದ್ಮೇಲೆ ಒಳ್ಳೆ ಬಿಸಿಲಿಗೆ ನಾವು ಅದನ್ನ ತಗೊಂಡೋಗಿ ಒಂದೊಂದು ಗಿಡಕ್ಕೆ 5-10 ಕೆಜಿ ವರೆಗೆ ಬುಡಕಾಗ್ತೀವಿ. ಯಾವಾಗ ಈ ಕೆಲಸ ಬಾಣೆ ಜಾಗದಲ್ಲಿ ಅದನ್ನ ಹರಡ್ತೇವೆ ಸರ್, ಅಲ್ಲಿಂದ ಒಂದು ತಿಂಗಳಾದ್ಮೇಲೆ ಮುಂಗಾರು ಮಳೆ ಶುರು ಆಗೋಕ್ಕಿಂತ ಮುಂಚೆ ತಗೊಂಡೋಗಿ ತೋಟಕ್ಕೆ ಹಾಕೊಂಡು ಆಡ್ತೇವೆ. ಅಂದ್ರೆ ಪುಡಿ ಮಾಡಿನೇ ಹಾಕ್ತೀರಾ ಅಥವಾ ಇತ್ತೀಚೆಗೆ? ಅದು ಅಷ್ಟು ಉಪಯೋಗ ಬರಲ್ಲ ಅಂತೇಳಿ ಈಗ ನಾವು ಇಲ್ಲಿಯೇ ಪೌಡರ್ ಮಾಡಿ ಪೌಡರ್ ಫಾರ್ಮ್ ಇಂದ ತಗೊಂಡೋಗಿ ತೋಟಕ್ಕೆ, ತೋಟದಲ್ಲಿ ಎರೆಹುಳಗಳು ಮಲ್ಟಿಪ್ಲೈ ಆಗಿದೆ. ಈಗ ಪುಡಿ ಮಾಡಿ ಹಾಕುವಾಗ ಏನಾದ್ರೂ ಟ್ರೈಕೋಡರ್ಮಾ ಸೇರಿಸೋದು ಅಥವಾ ಇನ್ನು ಬೇರೆ ಜೀವಾಣುಗಳನ್ನ ಸೇರಿಸೋದು ಈ ನಿಟ್ಟಿನಲ್ಲಿ ಏನಾದ್ರೂ ಪ್ರಯೋಗ ಮಾಡ್ತಾ ಇದ್ದೀರಾ ಅಥವಾ ಬರೀ ಸಗಣಿ ಗೊಬ್ಬರ ಹಾಕ್ಬಿಟ್ಟು ಮುಂದುವರಿ? ಬೇಕಾಗಬಹುದು ಅಂತೇಳಿ ನನ್ನ ಅನಿಸಿಕೆ. ಅದರಿಂದಾಗಿ ನಾನು ಕಾಫಿ ಗಿಡಕ್ಕೆ ಟ್ರೈಕೋಡರ್ಮಾ ಉಪಯೋಗ ಮಾಡ್ತಾ ಇಲ್ಲ, ಪೆಪ್ಪರಿಗೆ ಮಾತ್ರ ನಾನು ಬೇರೆ ಮೈಸೂರಿಂದ ತರಿಸಿ ಅದನ್ನ ಮಿಕ್ಸ್ ಮಾಡಿ ನಾನು ಟ್ರೈಕೋಡರ್ಮಾ ಕಾಳು ಮೆಣಸಿಗೆ ಹಾಕ್ತೀರಿ? ಹೇಗೆ? ಕಾಳು ಮೆಣಸಿಗೆ ಪ್ರತ್ಯೇಕವಾಗಿ ಹಾಕ್ತೇವೆ ಸರ್ ಇದನ್ನ ಟ್ರೈಕೋಡರ್ಮಾ ಸೇರಿಸಿ. ಸರಿನೇ, ಆದ್ರೆ ಒಟ್ಟಾರೆ ಹಾಕ್ಯಂತ ಹೋಗುವಾಗ್ಲೇ ಕಾಫಿಗೆ ಕಾಳು ಮೆಣಸಿಗೆ ಕೊಟ್ಕಂತ ಹೋಗ್ತೀರಿ, ಹೇಗೆ? ಇಲ್ಲ ಸರ್, ಅದ್ ಬೇರೆ ಬೇರೆ, ಕಾಫಿಗೆ ಬೇರೆ ಕೊಡ್ತೀವಿ. ಗೊಬ್ಬರವನ್ನ ಟೈಮ್ ನೋಡ್ಕೊಂಡು ನಾವು ಹಾಕ್ತೀವಿ ಸರ್, ಲೇಬರ್ ಶಾರ್ಟೇಜ್ ಇದ್ರೆ ಸ್ವಲ್ಪ ಡಿಲೇ ಆಗಬಹುದು. ಸೆಪ್ಟೆಂಬರ್ 20 ಹಸುಗಳು ದನಗಳು ಇದೆ. ಎಷ್ಟೋ ಜನ ಎಮ್ಮೆಗಳನ್ನ ಇಟ್ಕೊಳ್ಳೋದು ಕಷ್ಟ, ಹಸುಗಳನ್ನ ಇಟ್ಕೊಳ್ಳೋದು ಕಷ್ಟ, ಜನ ಇಲ್ಲ, ಜಾಗ ಇಲ್ಲ ಅನ್ನುವ ಈ ದಿನಗಳಲ್ಲೂ ಎಷ್ಟೊಂದು ಎಮ್ಮೆಗಳನ್ನ ಹಸುಗಳನ್ನ ಸಾಕೊಂಡಿದ್ರೆ ಇದಕ್ಕೆ ನಿಮ್ಮ ಅಷ್ಟೊಂದು ಚೆನ್ನಾಗಿರುತ್ತೆ, ಆದ್ರೆ ನೀವು ಹೊರಗಡೆಯಿಂದ ತಂದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಒಳ್ಳೆ ವಿಚಾರನೇ. ನಿಮ್ ದಲದಲ್ಲೇ ಒಂದು 10 ಲಾರಿ ಲೋಡ್ ಅಷ್ಟು ಗೊಬ್ಬರನ ತಂದು ಅದನ್ನ ಡ್ರೈ ಮಾಡಿ ತೋಟಕ್ಕೆ ಹಾಕ್ತಾ ಇದ್ದೀನಿ. ಅಂದ್ರೆ ನೀವು ಈಗ ಒಣಗಿಸಿ ಪುಡಿ ಮಾಡ್ತಿರಲ್ಲ ಆ ಸಮಯದಲ್ಲೇ ತರಿಸ್ಕೊಂಡ್ಬಿಡ್ತೀರಾ? ಹೌದು ಸರ್, ಹೊರಗಿಂದ ತರೋದಾದ್ರೆ ಇಡ್ತೀನಿ. ಒಂದು ಲೋಡ್ಗೆ ಹೋದ ವರ್ಷ ಎಷ್ಟು ಬೆಲೆಯನ್ನು ಕೊಟ್ಟಿದ್ರಿ? ಇಲ್ಲಿ ಹತ್ರದಲ್ಲಿ ಸಿಗೋದಾದ್ರೆ 16,000 ತಗೊಳ್ತಾರೆ, ಮೈಸೂರಿಂದ ಬರೋದಾದ್ರೆ 18,000-19,000 ರೂಪಾಯಿ ಅವ್ರು ಚಾರ್ಜ್ ಮಾಡ್ತಾರೆ. ವೇಸ್ಟ್ ಎಲ್ಲ ಸುರಿದು ಪ್ಲಾಸ್ಟಿಕ್ ಇರ್ತದೆ ಅದರಲ್ಲಿ, ಅದನ್ನೆಲ್ಲ ಬೇರ್ಪಡಿಸಿ ತೋಟಕ್ಕೆ ಇಡ್ತೇವೆ. ನಿಜ ಲೋಡ್ ಮಾಡಲಿಂದ ಈ ರೀತಿ ಮಾಡ್ತಾ ಇದ್ರಿ? ಒಂದು 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಸಗಣಿ ಗೊಬ್ಬರ ತೋಟಗಳಿಗೆ ಹಾಕೋದು ಒಳ್ಳೇದೇ, ಪ್ರಯೋಜನಕಾರಿ ಅಲ್ವಾ? ಪ್ರಯೋಜನ ಇದು. ನಿಮ್ಮ ತೋಟದಲ್ಲಿ ಈಗ ಮರಗಿಡಗಳ ತರಗು ಎಲೆ ಅಥವಾ ತರತಿ ಇನ್ನೇನು ಸಗಣಿ ಗೊಬ್ಬರ ಬೇಡ ಅಂತ ಅನಿಸುತ್ತೆ ಅನ್ನೋ ತರ ಮಾತಾಡುದಿದೆ, ಏನಂತೀರಿ? ತುಂಬಾ ಜನರು ಹೇಳ್ತಾರೆ ಸರ್, ನಮ್ಮ ತೋಟದಲ್ಲಿರುವ ಮರ ನಮ್ಮದೇ ದನ ಕರುಗಳಿರೋದ್ರಿಂದ ಅದನ್ನೇ ರೂಢಿ ಮಾಡ್ಕೊಂಡು ಬಂದು ಈಗ ಉಪಯೋಗ ಮಾಡ್ತಿದ್ದೀವಿ. ಮತ್ತೆ ಗಮನಿಸ್ತಾ ಇರ್ತೀರಿ, ಸುಮ್ ಸುಮ್ನೆ ನೀವೇನು ಹಾಕೋದಿಲ್ಲ, ಆ ಗಿಡಗಳ ಬೆಳವಣಿಗೆ ಇಳುವರಿ ಮತ್ತೆ ಇತರೆ ಸಂಗತಿಗಳಲ್ಲಿ ವಿಶೇಷತೆ ಇದ್ದೇ ಇರುತ್ತೆ. ಮತ್ತೆ ಸಗಣಿ ಗೊಬ್ಬರ ಹಾಕೋದು ಕೆಟ್ಟದ್ದು ಅಲ್ವೇ ಅಲ್ಲ ಅಲ್ವಾ? ಹೌದು, ನಿಜ ಸರ್. ಮಣ್ಣಿನ ಫಲವತ್ತತೆಗೆ ಅಲ್ದಲು ನೇರವಾದ್ಯ ಆಗ್ತದಲ್ವಾ? ನಿಜ ಸರ್, ಯಾಕೆಂದ್ರೆ ಸಣ್ಣ ಮಳೆಗೂ 5-20% ಮಳೆ ಬಂದರೂ ಕಾಫಿ ಸೆಟ್ಟಿಂಗ್ ಚೆನ್ನಾಗಿರ್ತದೆ. ಅದಕ್ಕೆ ಮಣ್ಣಿನಲ್ಲಿರುವ ಸಾವಯವದ ಅಂಶ ಕೆಲಸ ಮಾಡೇ ಮಾಡುತ್ತೆ. ಮಣ್ಣಿನ ರಸ ಅದಕ್ಕೆ ಲೈಮಿಂಗ್ ನಾನು ವರ್ಷ ಮಾಡ್ತಾ ಇದ್ದೀನಿ. ವರ್ಷ ಅಂತಂದ್ರೆ ಈ ವರ್ಷ ಒಂದ್ ಬ್ಲಾಕ್ ಮಾಡಿದ್ರೆ ಬರೋ ವರ್ಷ ಇನ್ನೊಂದು ಬ್ಲಾಕ್, ಹಾಗೆ ಕಂಟಿನ್ಯೂಸ್ಲಿ ಲೈಮ್ ಅಪ್ಲೈ ಆಯ್ತಾ ಇದೆ. ಹೇಗಿದೆ ರಸಸಾರ ಮಣ್ಣಿಂದು? ಈಗ ಎಷ್ಟೋ ಕಡೆಗೆ 4.5 ಈ ತರ ಇದೆ, ನಿಮ್ಮಂತವ್ರದ್ದು 6-6.5 ತಟಸ್ಥ ರಸಸಾರ, ಆರೋಗ್ಯಕರವಾದ ಮಣ್ಣಿದು, ಎಲ್ಲರೂ ಗಮನಿಸ್ಕೊಳ್ಬೇಕಾಗಿರುತ್ತೆ. ಕಾಡು ಜಾತಿಯೇ ಜಾಸ್ತಿ ಇದೆ, ಅದರಿಂದ 2 ವರ್ಷಕ್ಕೊಂದ್ಸಲ ಮರ ಕಸಿ ಮಾಡಿಸ್ತೇನೆ. ಮಳೆ ಆಧಾರಿತ 50% ಶೇಡ್ ಇದೆ. ಯಾವಾಗ ಮರ ಕಪಾತ್ ಮಾಡಿಸ್ತೀರಿ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಜೂನ್ ಜುಲೈ. ಪರ್ ಡೇ ಅವರಿಗೆ 1,000-1,200 ರೂಪಾಯಿ ಬೇಕು ಅಂತ ಹೇಳ್ತಾರೆ, ಅದರಿಂದ ಸ್ವಲ್ಪ ಹಿನ್ನಡೆ ಮಾತಾಡೋದಿದೆ ಅಲ್ವಾ? ಹೌದು, ಯಾಕೆಂದ್ರೆ ಕಾಫಿ ಶೇಡ್ ಲವಿಂಗ್ ಪ್ಲಾಂಟ್, ಅದರಿಂದ ಅದಕ್ಕೆ ಶೇಡ್ ಬೇಕೇ ಬೇಕು. ಕೆಲವೊಬ್ರು ಮಾತ್ರ ಹೆಂಗೋ ನೀರ್ ಐತಲ್ಲ ಹೊಡೆದ್ ಬಿಡ್ತೀವಿ ಬೇಗ ಒಳ್ಳೆ ಕ್ರಾಪ್ ಬರುತ್ತೆ ಅಂತ. ಬರ್ತದೆ ಸರ್, ಯಾಕೆಂದ್ರೆ ಬ್ರಾಂಚಸ್ ತುಂಬಾ ಡೆವಲಪ್ ಆಗಲ್ಲ. ವರ್ಷ ಒಂದೇ ತರ ಕ್ರಾಪ್ ಇಡಿದ್ರೆ ಪ್ಲಾಂಟ್ಸ್ ಸ್ವಲ್ಪ ವೀಕ್ ಆಗಿ ಇಳುವರಿಯು ಕಮ್ಮಿ ಆಯ್ತಾ ಬರ್ತದೆ, ಸಾಯುವ ಸ್ಥಿತಿಯು ಬಂದು ತಲುಪ್ತದೆ. ನಿಜ ಬರ್ತವೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, LLB ಮಾಡ್ಕೊಂಡು ವಕೀಲ ವೃತ್ತಿಗೆ ಕೈ ಹಾಕ್ತಲನೆ ಇಲ್ಲಿ ಉತ್ತಮವಾದ ಮಾರ್ಗಗಳನ್ನು ಅನುಸರಿಸಿಕೊಂಡು ಹೋಗ್ತದ್ರಿ. ಖುಷಿ ಆಯ್ತು, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಬಾಡಗ ಗ್ರಾಮದ ಬಾರಿಯಂಡ ಸಂಜನ್ ಪನ್ನಪ್ಪ ಅವರ ಗೋಬರ್ ಅನಿಲ ಘಟಕ ಮತ್ತು ಅವರು ಬಳಸುತ್ತಿರುವ ಸಾವಯವ ಗೊಬ್ಬರ ಕುರಿತಂತೆಗಳಲ್ಲಿ ಯಾವುದೇ ಬೆಳೆಗೂ ಸಗಣಿ ಗೊಬ್ಬರ ಉಪಯುಕ್ತವಾದುದು. ಸೂಕ್ಷ್ಮ ಜೀವಿಗಳನ್ನು ಚೆನ್ನಾಗಿ ಕಾಪಾಡಲಿಕ್ಕೆ ಮಣ್ಣಿನ ಕಣಕಣಗಳಲ್ಲಿ ಸಾವಯವದ ಅಂಶವನ್ನು ನೆರವಾಗ್ತದೆ. ಅದು ಸಿಗೋದಿಲ್ಲ ಅಥವಾ ಕಷ್ಟ ಅಂತ ಅಂದ್ಕೊಂಡು ಬಳಕೆ ಮಾಡುವ ಒಂದು ವಿಚಾರದಲ್ಲಿ ಹಿಂದೇಟು ಹಾಕಬಾರ್ದು. ನೋಡಿ, ತಂದೆಯವರ ಕಾಲದಿಂದನೂ ಇವರು ಹಸುಗಳನ್ನು ಎಮ್ಮೆಗಳನ್ನು ಸಾಕೋಂತ ಬಂದಿದ್ದಾರೆ, ಕೈ ಬಿಟ್ಟಿಲ್ಲ. ಗೋಬರ್ ಅನಿಲ ಘಟಕವೂ ಅಷ್ಟೇ, ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ತಿದ್ದಾರೆ. ಸದ್ದು ಗದ್ದಲ ಇಲ್ದಲನೆ ತಂಪಾಡಿ ತಾವು ತಮ್ಮ ಸಹೋದರರ ಜೊತೆಗೆ ಸೇರಿಕೊಂಡು ವಿಶಾಲವಾದ ಕಾಫಿ ತೋಟವನ್ನು ನಿರ್ವಹಿಸ್ಕೊಂಡು ಹೋಗ್ತಿದ್ದಾರೆ. ಅವರ ಸಂಖ್ಯೆ ನಿಮಗಾಗಿ 9731-78-32-00. ಕೃಷಿ ಮಾಹಿತಿ. ರೈತ ಬಂಧುವರೇ, ಕೊಡಗಿನಲ್ಲಿ ಕಾಫಿಯನ್ನ ಎಷ್ಟು ಅದರಂತೆ ಭತ್ತವನ್ನು ಅನೇಕ ಜನ ಪ್ರೀತಿಪಟ್ಟು ಬೆಳೀತಾರೆ. ಹೆಚ್ಚಿನ ಪ್ರದೇಶದಲ್ಲಿ ಇದನ್ನು ಸಾಗುವಳಿ ಮಾಡ್ತಾರೆ. ಭತ್ತದಲ್ಲಿ 16 ತಳಿಗಳು ಕೊಡಗು ಜಿಲ್ಲೆಯಲ್ಲಿ ಕೃಷಿ ಮಾಡಲಾಗ್ತಾ ಇದೆ. ಮಳೆಯಾಶ್ರಯದಲ್ಲೇ ಸಿಗುವ ಮಳೆ ನೀರನ್ನೇ ಉಪಯೋಗಿಸಿಕೊಂಡು ಭತ್ತ ಹುಲುಸಾಗಿ ಬೆಳೀತಾ ಹೋಗ್ತದೆ. ಮಳೆ ನೀರಿನಲ್ಲಿ ಒಳ್ಳೆ ಪೋಷಕಾಂಶಗಳಲ್ಲಿ ವಿಶಾಲವಾದ ಜಾಗಗಳಲ್ಲಿ ಬೆಳೆಯುವ ಭತ್ತವನ್ನು ನೋಡೋದೇ ಆನಂದ. ಭತ್ತದ ಗದ್ದೆಗಳನ್ನು ತಯಾರು ಮಾಡುವಾಗಲಿಂದ ಹಿಡಿದು ಕಟಾವು ಮಾಡಿ ಕಣ ಮಾಡಿ ಸಾಗಿಸುವವರೆಗೆ ಚೆನ್ನಾಗಿ ಕೆಲಸಗಳನ್ನು ಅವರು ಇದರಲ್ಲಿ ತಮ್ಮನ್ನು ತೊಡಸ್ಕೊಳ್ತಾರೆ. ಬೀಜದ ಆಯ್ಕೆಯಿಂದ ಹಿಡಿದು ಸಸಿ ಮಡಿ ಮಾಡಿ ಸಸಿಗಳನ್ನು ಕಿತ್ತು ನಾಟಿ ಮಾಡಿ ಅಲ್ಲಿ ಗೊಬ್ಬರ ಕೊಟ್ಟು ಕಳೆ ತೆಗೆದು ಬಳಕೆ ಹಂತದವರೆಗೆ ಎಷ್ಟೊಂದು ಕೆಲಸಗಳಾಗ್ತವೆ, ಮತ್ತು ಏನೆಲ್ಲ ಅನುಭವಗಳು. ವ್ಯತ್ಯಾಸಗಳಾದಾಗ ಮನಸ್ಸಿಗೆ ಬೇಸರ ಅನಿಸುತ್ತೆ. ಅತಿ ಮಳೆ ಬಂದು ನೆರೆ ಬಂದಾಗ ಹಾಕಿದ ಸಸಿಗಳು ಕೊಚ್ಕೊಂಡು ಹೋಗೋದಿದೆ. ಬೆಳೆದ ಪೈರು ಕೈ ಸೇರದೆ ಮಣ್ಣು ಸೇರೋದಿದೆ. ಅಪರೂಪಕ್ಕೆ ಈ ರೀತಿಯ ಸನ್ನಿವೇಶ ಪಡೀಲಿಕ್ಕೆ ಆಗೋದಿಲ್ಲ. ಆನೆಗಳಿಂದ, ಹಂದಿಗಳಿಂದ, ಮತ್ತಿತರೆ ಪ್ರಾಣಿ ಪಕ್ಷಿಗಳಿಂದಲೂ ತೊಂದರೆಗಳು ಆಗಾಗ್ಗೆ ಕಾಣಿಸ್ತಾ ಇರ್ತವೆ. ಇವೆಲ್ಲವುಗಳ ಮಧ್ಯದಲ್ಲಿ ರೈತರು ಬಿಡೋದಿಲ್ಲ, ಆದದ್ದಾಗಲಿ ಅಂತ ಅನ್ಕಂಡೆ ಭತ್ತವನ್ನು ಬೆಳೀತಾ ಇರ್ತಾರೆ. ಇದು ಭತ್ತ ನಮಗೆಲ್ಲ ಅನ್ನದ ಬೆಳೆ. ಬರೀ ಅನ್ನ ಅಲ್ದಲೇ ಬೇರೆ ಬೇರೆ ಆಹಾರಕ್ಕೂ ಇದು ಬಳಕೆ ಆಗ್ತದೆ. ಇವತ್ತು ದೇಶದ ಅನೇಕ ಭಾಗಗಳಲ್ಲಿ ರೈತರು, ಸಾರ್ವಜನಿಕರು ಅನ್ನವನ್ನೇ ಸೇವನೆ ಮಾಡ್ತಾರದು. ಭತ್ತದ ಕಮ್ಮಿ ಪಾಲಿಶ್ ಮಾಡಿದ ಹಾಗೆ ಕುಸಲಕ್ಕಿ ರೂಪದಲ್ಲಿ ಸಿಗುವ ಅಕ್ಕಿ, ಇನ್ನೂ ಒಳ್ಳೆ ಭತ್ತದ ಹುಲ್ಲು ದನಕರುಗಳಿಗೆ ಆಹಾರವೇ, ಮೇವು. ಆದರೆ ಹೆಚ್ಚು ಕೊಟ್ಟಷ್ಟು ಅದೂ ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಪಶುವೈದ್ಯರು ಪ್ರಸ್ತಾಪ ಮಾಡೋದಿದೆ. ಆಕ್ಸಲೇಟ್ ಕ್ರಮೇಣವಾಗಿ ಕಮ್ಮಿ ಆಗಿ ಆರೋಗ್ಯದ ತೊಂದರೆಗಳು ಕಾಣಿಸೋದಿದೆ ಅಂತ ಅಂದ್ಕೊಂಡು ಅಲ್ಲಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತದವೆ, ಹಾಗೆ ಅನುಭವಗಳು ಗಮನಕ್ಕೆ ಬರ್ತದವೆ. ಪೈಕಿಯಲ್ಲೂ ವೈವಿಧ್ಯತೆ ಇಟ್ಕೊಂಡಿರಬೇಕು, ಆಗ ಅವು ಚೆನ್ನಾಗಿರ್ತವೆ, ಅವು ಭಿನ್ನ ಭಿನ್ನವಾದ ಸತ್ವಾಂಶಗಳು ಸೇರಿಕೊಳ್ತವೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ದೇಶ ಬೇರೆ, ಭಾಷೆ ಬೇರೆ, ಆದರೆ ಒಂದೇ. ಈ ದೇಶಗಳು ಎಲ್ಲಿದ್ದರೂ ಭಾರತ ನಮ ಒಂದೇ. ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಕೆಳಗುರೆ, ಇಂದು ರಾತ್ರಿ 9:15 ಬೆಂಗಳೂರು ಕೇಂದ್ರದಿಂದ ಭಾಷಣ. ಶ್ರೀ ಹೊಸಪೇಟೆಯಲ್ಲಿ ಕೃಷ್ಣದೇವರಾಯನ ಹೆಜ್ಜೆ ಗುರುತುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮುಕ್ಕಾಂಬಿಕ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಂಡ್ರೆ ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳಕ್ಕೆ, ಈ ನಿಟ್ಟಿನಲ್ಲಿ ಕ್ರೀಡಾಪಟುಗ ಶಿಕ್ಷಣ ಮತ್ತು ಕ್ರೀಡೆಯಲ್ಲಿ ಸಮತೋಲನದಿಂದ ತೊಡಗಿಸಿಕೊಳ್ಳಕೂತ ಅರ್ಜುನ ಪ್ರಶಸ್ತಿ ವಿಜೇತ ಎಸ್ ವಿ ಸುನಿಲ್ ಅವು ಅಭಿಪ್ರಾಯಪಟ್ಟು ಇವು ಹಂತ ಹಂತದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೆ ಮುಂದಾಕೂತ ಹೇಳ್ದು, ಕ್ರೀಡೆಯಲ್ಲಿ ಸತತ ಪರಿಶ್ರಮ ಇದ್ದರೆ ಮಾತ್ರ ಯಶಸ್ಸು ಗಳಿಸಿಕೆ ಸಾಧ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಡಿಕೇರಿನ ಸಾಯಿ ಹಾಕಿ ಟರ್ಫ್ ಬಾಣಿಯಲ್ಲಿ ಶುರುವಾದ ಹಾಕಿ ಪಂದ್ಯಾಟದ ಉದ್ಘಾಟನಾ ಜಂಬರಲ್ಲಿ ನಗರಸಭಾ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರ ಕಚೇರಿನ ದೈಹಿಕ ಶಿಕ್ಷಣ ವಿಭಾಗದ ಉಪನಿರ್ದೇಶಕರಾದ ವೆಂಕಟೇಶ್ ಮೂರ್ತಿ, ವಿದ್ಯಾರ್ಥಿಗ ಯಾಗೋಳು ರಚನಾತ್ಮಕ ಮತ್ತು ಸಕಾರಾತ್ಮಕ ಆಗಿ ಆಲೋಚನೆ ಮಾಡುವುದರನ್ನ ರೂಢಿ ಮಾಡಿಕೊಳ್ಳೋ ಕೂತ ಬೆಂಗಳೂರು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆನ ಜಂಟಿ ನಿರ್ದೇಶಕರಾದ ಸಾಧನಾ ಅಶೋಕ್ ಪೋಟೆ ಅವು ಹೇಳಿದು, ತರಬೇತಿ ಮತ್ತು ಉದ್ಯೋಗ ಇಲಾಖೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕೂಡುಕೂಟಲ್ಲಿ ಕಾಲೇಜಿನ ಸಭಾಬಾಡಲಿ ಎಂದು ಮಾತಾಡಿದವು. ಅವಕಾಶಗ ತಾನಾಗಿ ಬರಲಿತ ಕಾಯದೆ ಅವಕಾಶನ ನಾವಾಗಿನೇ ಸೃಷ್ಟಿ ಮಾಡ್ಕೊಳಕು 19 ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಅಧಿಕಾರಿ ಕರ್ನಲ್ ಚಾಕು, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಜಗತ್ ತಿಮ್ಮಯ್ಯ, ವಿಂಗ್ ಕಮಾಂಡರ್ ಸಂತೋಷ್ ಶೆಡ್ಗಿ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು ಹೊಸ ಆವಿಷ್ಕಾರಗಳ ಬಗ್ಗೆ ಜ್ಞಾನ ಒದಗಿಸುವುದು ಮುಖ್ಯಾತ. ಓಜಸ್ವಿ ಟ್ರಸ್ಟ್ನ ಪ್ರಮುಖರಾದ ಡಾಕ್ಟರ್ ಪಿಯಗ ಅಭಿವೃದ್ಧಿನ ದಾರಿಲಿ ಸಾಗಕೂತೇಳ್ರ ತಂತ್ರಜ್ಞಾನದ ಬಳಕೆ ಅತ್ಯಗತ್ಯ ಅಟು. ಆದ್ದರಿಂದ ವಿದ್ಯಾರ್ಥಿಗಳ ತಂತ್ರಜ್ಞಾನ ಕ್ಷೇತ್ರದ ಜ್ಞಾನನ ತಿಳ್ಕೊಳಕೂತ ಇವು ಅಭಿಪ್ರಾಯಪಟ್ಟು. ಈ ಸಂದರ್ಭ ರೋಬೋಟಿಕ್ಸ್ ಪ್ರದರ್ಶನ ಮೂಲಕ ಎಸ್ಎಸ್ಬಿ ಮತ್ತೆ ಅಸ್ಸಾಂ ರೈಫಲ್ಸ್ ಪಡೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಯೋಧರ ಸಂಘದ 10th ವಾರ್ಷಿಕ ಮಹಾಸಭೆ ಇದೇ 25 ಶುಕ್ರವಾರ ದಿನ ಮಡಿಕೇರಿನ ಪೊಲೀಸ್ ಸಮುದಾಯ ಭವನ ಮೈತ್ರಿ ಸಭಾವಾಡಿಯಲ್ಲಿ ನಡೆದಿದೆ. ಇದಕ್ಕೆ ಪೊನ್ನಂಪೇಟೆ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆ ಸಭಾಭಾಡಲಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಸಂಘ ಹಂಗೆ ಪೊನ್ನಂಪೇಟೆ ನಿಸರ್ಗ ಯುವತಿ ಮಂಡಳಿ ಇವರ ಕೂಡು ಕೂಟಲಿ, ಜನಪದ ನೃತ್ಯ, ಏಕಾಂಕ ನಾಟಕ, ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಜಿಟಿ ರಸ್ತೆ ಮತ್ತು ಕೋಟೆ ಫೀಡರ್ಲಿ ರಿಪೇರಿ ಕೆಲಸ ಮಾಡಿಕ್ಕಿರುವುದರಿಂದ ಇದರಿಂದ ಮಂಗಳದೇವಿ ನಗರ, ದೇಚೂರು, ಪುಟಾಣಿ ನಗರ, ಮೈಸೂರು ರಸ್ತೆ, ಅಶೋಕ್ಪುರ, ಹತ್ರಪತ್ರದಲ್ಲಿ ವಿದ್ಯುತ್ ಹಂಚಿಕೆ ಇರದು ಲೆತ್ತ ಮಡಿಕೇರಿ ಸೆಸ್ಕ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾ ಬಾಯಿಯವು ತಿಳಿಸಿದಳು. ನೆಹರು ಯುವ ಕೇಂದ್ರ, ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ, ಜಿಲ್ಲಾ ಹಂಗೆ ತಾಲೂಕು ಯುವ ಒಕ್ಕೂಟ ಇದೇ 26 ಬೆಳಿಗ್ಗೆ 10 ಮರುಗೋಡಿನ ಕಾಲೇಜಿನ ಸಭಾಭಾಡಲ್ಲಿ ನಡೆಸುವೆ. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಭಾರತೀ ಹೈಸ್ಕೂಲ್ ಸೊಸೈಟಿನ ಅಧ್ಯಕ್ಷರಾದ ಕಟ್ಟೆಮನೆ ಆರ್ ಸೋನಾಜಿತ್ ಸೇರಿದಂಗೆ ಸ್ಥಾನ ಮಂಗಳೂರು ವಿಶ್ವವಿದ್ಯಾನಿಲಯ ಇದೇ 25 ಮುಟ್ಟ ವಿಸ್ತರಿಸಿರುವುದರಿಂದ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಸುರಿನ ವರ್ಷದ ಬಿಎ, ಬಿಕಾಂ ಮತ್ತು ಬಿಬಿಎ ತರಗತಿನ ಪ್ರವೇಶಾತಿಗೆ 25 ಮುಟ್ಟ ಅವಕಾಶ. ಸಮಾಚಾರ ಓದಲು ಪದವೀಧರ ಅರ್ಹ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಕೊಡವ ಭಾಷೆಯಲ್ಲಿ ಸುದ್ದಿಗಳನ್ನು ಬರೆದುಕೊಂಡು ಸ್ಪಷ್ಟವಾಗಿ ಓದಲು ಸಾಮರ್ಥ್ಯವನ್ನು ಹೊಂದಿರಬೇಕು. 201 ಈ ವಿಳಾಸಕ್ಕೆ ಈ ತಿಂಗಳ 30 ಒಳಗೆ ತಲುಪುವಂತೆ ಕಳುಹಿಸಬೇಕು. ಗಮನಿಸಿ, ಈ ಕೆಲಸವು ನಿಯೋಜಿತ ಆಧಾರದಲ್ಲಿ ಇರುತ್ತದೆ. ಇರಿಟ್ಟಿಯ ತಾಳುಕಂಡತ್ತಲ್ ಜುವೆಲ್ಲರ್ಸ್ ನಿಂದ 1 ಮೇಲ್ಪಟ್ಟ ಚಿನ್ನಾಭರಣ ಖರೀದಿಗೆ ಸ್ಕ್ರಾಚ್ ಅಂಡ್ ವಿನ್ ಕೂಪನ್. ಸ್ಕ್ರಾಚ್ ಮಾಡಿ ತಕ್ಷಣವೇ ಬಹುಮಾನ ಗೆಲ್ಲಿರಿ. ಅತಿ ನೂತನ ಡಿಸೈನ್ಸ್ ನ ರಾಜ್ಕೋಟ್, ಬೆಂಗಾಲಿ, ಬಾಂಬೆ ನೀಡದ ಬಂಪರ್ ಆಫರ್ಗಳು. ಎಲ್ಇಡಿ ಟಿವಿಗಳ ಮೇಲೆ 40% ಡಿಸ್ಕೌಂಟ್, ಲ್ಯಾಕ್ಮಿ ಲಿಪ್ಸ್ಟಿಕ್ ಮೇಲೆ 20% ಡಿಸ್ಕೌಂಟ್, ಐಕಾನಿಕ್ ಕಾಜಲ್ ಮತ್ತು ಮಸ್ಕರ ಖರೀದಿಸುವಾಗ 20% ಡಿಸ್ಕೌಂಟ್, ಹೀರೋ ಸೈಕಲ್ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಅಭಿಲಾಷ ಸ್ಟೋರ್, ವಿರಾಜಪೇಟೆ. ಮಡಿಕೇರಿಯ ಕ್ರಿಸ್ಟಲ್ ಹಾಲ್ ಬಳಿ ಇರುವ ದ ವೀಲ್ ಕೆಫೆಯಲ್ಲಿ ಇದೇ 25 ನವೆಂಬರ್ 27 ಹಗಲು 11:30 ಸಂಜೆ 6:30 ಸಣ್ಣ ಉದ್ದಿಮೆದಾರರ ಹಾಗೂ ಕಲಾವಿದರಿಂದ ವ್ಯಾಪಾರ ಮೇಳವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿಗಾಗಿ 9980998155. ವಿಂಟರ್ ಡಿಸ್ಕೌಂಟ್ ಸೇಲ್ ಶ್ರೀಕಂಠೇಶ್ವರ ಮಳಿಗೆಯಲ್ಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್, ನಿಮ್ಮ ಹಳೆ ಮೊಬೈಲ್ ಎಕ್ಸ್ಚೇಂಜ್ ಮಾಡುವಾಗ ಹೊಸದರ ಮೇಲೆ ಅಪ್ ಟು 30% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 70% ಡಿಸ್ಕೌಂಟ್, 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ, ಕ್ಯಾಶ್ ಬ್ಯಾಕ್ ಆಫರ್ಗಳು, ಎಕ್ಸ್ಚೇಂಜ್ ಆಫರ್ಗಳು. ಈ ಎಲ್ಲ ದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 9th December 1995 ಮಾನಸಿಕ ಆರೋಗ್ಯ ಕುರಿತಾದ ಜಾಗೃತಿ ಕಾರ್ಯಕ್ರಮ ಹಾಗೂ ಗೋಡೆಗಳಲ್ಲಿ ಚಿತ್ತಾರ ಪೇಂಟ್ ಯುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅಲ್ಲದೆ November 25, 26, 27 ಸಂಜೆ 7 ಸಂಗೀತ ಕಾರ್ಯಕ್ರಮವು ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಿದೆ. ಮಾಹಿತಿಗಾಗಿ 7019834421. ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ಕರದಲ್ಲಿ ಕುಳಿತಿರುವ ಕೋಗಿಲೆಯೇ ಹಾಡು ನೀ ಸ್ವರವೆತ್ತಿ ಕನ್ನಡದಲ್ಲಿ. ಕನ್ನಡ ನಾಡಿಗೆ ಕನ್ನಡವೇ ಗತಿ. ನಿಧನ ಸುದ್ದಿ. 4:30 ನಿಧನರಾದರು. ಮುದರ ಅವರ ಅಂತ್ಯಕ್ರಿಯೆ ನಾಳೆ 1:00 ಉಡೋತುಮೊಟ್ಟೆ ಸ್ವಗೃಹದಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606060. ನೆಹರು ಯುವ ಕೇಂದ್ರ, ಯುವಜನ ವ್ಯವಹಾರ, ಪಿಣ್ಯ ಕ್ರೀಡಾ ಸಚಿವಾಲಯ, ಮರಗೋಡು ಭಾರತಿ ಸಂಯುಕ್ತ ಪದವಿ ಪೂರ್ವ ದಿನಾಚರಣೆ ನಡಪ. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಕೂರ್ನನಿಕೆ, ಮುಖ್ಯಪಟ್ಟವು ಹಾಜರಿಪ್ಪ. ಮಂಗಳೂರು ವಿಶ್ವವಿದ್ಯಾನಿಲಯ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಕಾಲೇಜರ ರಸಾಯನಶಾಸ್ತ್ರ ವಿಭಾಗದ ರಾಧನೆಲು ಮತ್ತೆ ಕರ್ನಾಟಕ ವಿಧಾನ ಪರಿಷತ್ರ ಮಾಜಿ ಸದಸ್ಯಗಳಾದ ಗಣೇಶ್ ಕಾರ್ನಿಕ, ಗುಜರಾತ್ ವಿಶ್ವವಿದ್ಯಾನಿಲಯತ್ರ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ವಿಭಾಗತ್ರ ಪ್ರೊಫೆಸರ್ ಬಿಇ ಕುಮಾರಸ್ವಾಮಿ ಕೂಡ್ನನಿಕೆ ಮುಖ್ಯಪಟ್ಟವು ಹಾಜರಿಪ್ಪ. ಬಪ್ಪ ಡಿಸೆಂಬರ್ 3 ಪೊನ್ನಂಪೇಟೆ ತಾಲೂಕರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಭಾಬಾಡಲು ಕೊಡಗು ಜಿಲ್ಲಾ ಮಟ್ಟತ್ರ ಯುವಜನೋತ್ಸವ ಕಾರ್ಯಕ್ರಮ ನಡಪ. ಇಲ್ಲಿ ಪಲತರತ್ರ ಪೈಪೋಟಿ ಇಪ್ಪ ಇದತ್ತು ಕೂಡಿ ಆಡುವ ಕ್ರೀಡಾ ಸಹಾಯಕ ನಿರ್ದೇಶಕಂಗ ಕಟ್ಟಂಡಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾನೆ ಕೊಡ್ತದೆ. ಅಲ್ಲಿಂಜ ತಕ್ಪರಂದ ಅರ್ಜುನ ಪ್ರಶಸ್ತಿ ಪಡೆದ ಎಸ್ ವಿ ಸುನೀಲ್, ಕಲಿಕಾರ ಜಿಲ್ಲೆ ರಾಸು ಕಟ್ಟಿಯವಲು ಆನವುಂಡು ಮಕ್ಕ ವಿದ್ಯೆ ಪಿಂಜ ಕಳಿನ ಬದುಕಲು ಸಮ ಆಯ್ತು ಅಳವಡಿಸುಟ್ಟೊಂಡು ಪ್ರಯತ್ನಕ್ಕೆ